ಕಮಲಾ ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವ್ ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ, ಡಾಕ್ಟರ್ ದೇವರ ಹಾಗೆ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆನ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟರ್ ಮತ್ತೆ ಆಸ್ಪತ್ರೆ ಸಿಬ್ಬಂದಿ ABARK ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ABARK ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, BPL APL ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, BP ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. BP ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜೈವಿಕ ಗೊಬ್ಬರ ಮತ್ತು ನಿಯಂತ್ರಣಗಳ ಕುರಿತು ಮಾಹಿತಿ ನೀಡುತ್ತಾರೆ ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕಿ ಡಾ ಆರೋಗ್ಯ ಮೇರಿ ಸುಪ್ರೀತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರೋಗ್ಯ ಮೇರಿ ಸುಪ್ರೀತಾ ಅಂತ ಹೇಳಿ, ನಾನು ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಎಲೆ ವಿಶ್ಲೇಷಣಾ ಪ್ರಯೋಗಾಲಯ ಜೈವಿಕ ಕೇಂದ್ರ ಶಿವಮೊಗ್ಗದಲ್ಲಿ ಸಸ್ಯ ಸೂಕ್ಷ್ಮ ಜೀವಶಾಸ್ತ್ರ ಪ್ರಯೋಗಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇವತ್ತು ರೈತರಿಗೆಲ್ಲ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ನಿಯಂತ್ರಕಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಮಾಹಿತಿನ ಹಂಚಿಕೊಳ್ಳಿದ್ದೇನೆ. ಜೈವಿಕ ಪರಿಕರಗಳು ಅಂದ್ರೆ ಅದರಲ್ಲಿ ಎರಡು ತರದ ಪರಿಕರಗಳು ಬರ್ತವೆ. ಜೈವಿಕ ನಿಯಂತ್ರಕಗಳು ಒಂದು, ಜೈವಿಕ ಗೊಬ್ಬರಗಳು ಒಂದು. ಜೈವಿಕ ಗೊಬ್ಬರಗಳು ಅಂದ್ರೆ ಸಸ್ಯಕ್ಕೆ ಮುಖ್ಯವಾಗಿ ಬೇಕಾದಂತಹ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ನಂತ ಹಾಗೂ ಇತರೆ ಪೋಷಕಾಂಶಗಳೇನಿದೆ ಅದು ನಮ್ಮ ವಾತಾವರಣದಲ್ಲಿ ಅನಿಲ ರೂಪದಲ್ಲಿ ಅಥವಾ ಇನ್ಯಾವುದೋ ರೂಪದಲ್ಲಿ ಮಣ್ಣಲ್ಲಿ ಮತ್ತೆ ಗಾಳಿಯಲ್ಲಿ ಇರುತ್ತೆ. ಆದ್ರೆ ಅದನ್ನ ಸಸ್ಯಕ್ಕೆ ಬೇಕಾದಂತ ರೂಪದಲ್ಲಿ ಪರಿವರ್ತನೆ ಮಾಡಿಕೊಡ್ಲಿಕ್ಕೆ ಈ ಸೂಕ್ಷ್ಮ ಜೀವಿಗಳು ಅವಶ್ಯಕವಾಗಿರ್ತವೆ. ಸೊ ಈ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತವೆ ಅಂದ್ರೆ, ಈಗಾಗಲೇ ವಾತಾವರಣದಲ್ಲಿ ಗಾಳಿ ಅಥವಾ ಮಣ್ಣಿನಲ್ಲಿ ಬೇರೆ ರೂಪದಲ್ಲಿ ಇರುವಂತಹ ಪೋಷಕಾಂಶನ ಸಸ್ಯಕ್ಕೆ ಹೀರಿಕೊಳ್ಳೋದಕ್ಕೆ ಆಗೋ ರೀತಿಯಲ್ಲಿ ಅದನ್ನ ಬದಲಾವಣೆ ಮಾಡಿ ಅದರಿಂದ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಸಾರಜನಕದ ವಿಚಾರಕ್ಕೆ ಬಂದ್ರೆ ಅಸ್ಟೋಬ್ಯಾಕ್ಟರ್, ರೈಸೋಬಿಯಂ ಇವನ್ನೆಲ್ಲ ನೀವು ಕೇಳಿರ್ಬೋದು. ಹೆಚ್ಚಾಗಿ ಇವು ಬೇರಿನಲ್ಲಿ ಗಂಟು ರೂಪದಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವು ಏನ್ ಮಾಡುತ್ತೆ ಅಂದ್ರೆ ಅನಿಲ ರೂಪದಲ್ಲಿರುವಂತಹ ಸಾರಜನಕನ ಸಸ್ಯಕ್ಕೆ ಬೇಕಾದಂತ ಘನರೂಪಕ್ಕೆ ಪರಿವರ್ತನೆ ಮಾಡಿ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದೇ ರೀತಿ ರಂಜಕದಲ್ಲಾದ್ರೆ PSB ಅಂತೇಳಿ ಕರಿತೀವಿ, ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಇದು ಸಹ ರಂಜಕ ಯಾವ ರೂಪದಲ್ಲಿದೆ ವಾತಾವರಣದಲ್ಲಿ ಅದನ್ನ ಸಸ್ಯಕ್ಕೆ ಬೇಕಾದ ರೂಪಕ್ಕೆ ಪರಿವರ್ತನೆ ಮಾಡಿ ಸಸ್ಯ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ವ್ಯಾಮ್ ಅನ್ನುವಂತ ಒಂದು ಜೈವಿಕ ಗೊಬ್ಬರ ಇದೆ, ವಾಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕೋರೈಸಿ ಅಂತ. ಇದು ಸಹ ಬೇರಿನ ಮೂಲಕನೇ ಕೆಲಸ ಮಾಡುತ್ತೆ. ಇದನ್ನ ರೈತರು ಸುಲಭವಾಗಿ ಯಾವ್ದಾದ್ರೂ ಏಕದಳ ಧಾನ್ಯ, ರಾಗಿ ಅಂತ ಏಕದಳ ಧಾನ್ಯದಲ್ಲಿ ತಾವೇ ಬೆಳ್ಕೊಂಡು ಇದನ್ನ ಮಣ್ಣಿಗೆ ಹಾಕಿ ಜೈವಿಕ ಗೊಬ್ಬರವಾಗಿ ಉಪಯೋಗಿಸ್ಕೊಳ್ಬಹುದು. ಈ ಎಲ್ಲ ಜೈವಿಕ ಗೊಬ್ಬರಗಳು ಬೇಕಾದಂತ ಮುಖ್ಯ ಪೋಷಕಾಂಶಗಳ ಜೊತೆಗೆ ಇತರ ಸಸ್ಯ ಪ್ರಚೋದಕಗಳನ್ನು ಸಹ ಬೆಳೆಗಳಿಗೆ ಒದಗಿಸ್ತವೆ. ಜೈವಿಕ ಗೊಬ್ಬರಗಳನ್ನ ಯಾಕೆ ಬಳಸಬೇಕು ಅಂತ ನೀವು ಕೇಳೋದಾದ್ರೆ, ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸ್ಕೊಂಡ್ರೆ ಇವು ಬೆಲೆಯ ವಿಚಾರಕ್ಕೆ ಬಂದ್ರೆ ಕಡಿಮೆ ಬೆಲೆ, ಹಾಗೆ ಪರಿಸರ ಸ್ನೇಹಿ. ಇದರಿಂದ ಬಳಸೋರಿಗಾಗ್ಲಿ, ಮಣ್ಣಿಗಾಗ್ಲಿ, ಅಂತರ್ಜಲಕ್ಕಾಗ್ಲಿ ಅಥವಾ ಇನ್ಯಾವುದಕ್ಕೆ ಯಾವುದೇ ರೀತಿಯ ವಾತಾವರಣಕ್ಕೆ ತೊಂದರೆ ಬರೋದಿಲ್ಲ. ಹಾಗೆ ನಾವು ಎಷ್ಟು ಹೆಚ್ಚು ಪೋಷಕಾಂಶಗಳನ್ನ ಮಣ್ಣಿಗೆ ಸೇರಿಸ್ತೀವೋ ಮಣ್ಣು ಅಷ್ಟೇ ಜೀವಂತವಾಗಿ ಇರುತ್ತೆ. ಇದು ಕೇವಲ ಪೋಷಕಾಂಶ ಒದಗಿಸೋ ಜೊತೆ ಮಾತ್ರ ಅಲ್ಲದೇನೆ ಮಣ್ಣಿನಲ್ಲಿ ಚೆನ್ನಾಗಿ ಗಾಳಿ ಆಡಿ ಬೇರುಗಳಿಗೆ ಗಾಳಿ ಹಾಗೂ ಮಣ್ಣಿನಲ್ಲಿ ನೀರು ಇಂಗುವಂತ ಗುಣ ಏನಿದೆ ಅದನ್ನ ಹೆಚ್ಚು ಮಾಡುತ್ತೆ. ಈ ಜೈವಿಕ ಗೊಬ್ಬರಗಳನ್ನ 3-4 ತರದಲ್ಲಿ ನೀವು ಬಳಸಬಹುದು. ಬೀಜೋಪಚಾರಕ್ಕಾಗಿ ಜೈವಿಕ ಗೊಬ್ಬರನ ಬಳಸಬಹುದು. ತೋಟಗಾರಿಕಾ ಬೆಳೆಗಳಲ್ಲಾದ್ರೆ ಹೂವಿನ ಬೆಳೆ ಇರ್ಬೋದು ಅಥವಾ ತರಕಾರಿ ಬೆಳೆ ಇರ್ಬೋದು, ಇದರಲ್ಲಿ ಬೀಜೋಪಚಾರಕ್ಕಾಗಿ ಜೈವಿಕ ಗೊಬ್ಬರನ ನೀವು ಬಳಸ್ಕೋಬೇಕಾಗತ್ತೆ. ಅದರಲ್ಲಿ ಬೀಜೋಪಚಾರಕ್ಕಾದ್ರೆ 250-500 ಗ್ರಾಂನಷ್ಟು ಜೈವಿಕ ಗೊಬ್ಬರಗಳನ್ನ ನೀವು ಬಳಸಬೇಕಾಗತ್ತೆ ಪ್ರತಿ KG ಬಿತ್ತನೆ ಬೀಜಕ್ಕೆ. ಅದರ ಜೊತೆಗೆ ಅಕ್ಕಿಯ ಗಂಜಿ ಅಥವಾ ಬೆಲ್ಲ ಇನ್ಯಾವುದಾದ್ರೂ ಅಂಟು ವಸ್ತುವನ್ನ ಜೊತೆಗೆ ಬೆಳೆಸಿ ಅದು ಅದರ ಮೇಲೆ ನೀಟಾಗಿ ಸರಿಯಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಬೀಜೋಪಚಾರಕ್ಕೆ ಬಳಸಬಹುದು. ಅದೇ ರೀತಿ ಬೇರಿನ ಉಪಚಾರ, ಬೇರಿನ ಉಪಚಾರ ಅಂದ್ರೆ ನಾವು ಮಡಿಗಳಲ್ಲಿ ಸಸಿಗಳನ್ನ ತಯಾರು ಮಾಡ್ತೀವಿ, ಹೆಚ್ಚಾಗಿ ತರಕಾರಿ ಮತ್ತೆ ಹೂವಿನ ಬೆಳೆಗಳನ್ನೇ. ಮಡಿಲಿ ತಯಾರು ಮಾಡಿರುವಂತ ಸಸಿನ ನೀವು ಉಳುಮೆ ಮಾಡಿರುವಂತ ಜಮೀನಿಗೆ ನಾಟಿ ಮಾಡ್ಲಿಕ್ಕೆ ಮೊದಲು 20 ಲೀಟರ್ನಷ್ಟು ಬರೀ ನೀರು ಅಥವಾ ಸಗಣಿಯ ನೀರು, ಸ್ಲರಿ ಅಂತ ನಾವೇನ್ ಕರಿತೀವಿ, ಆ ರೂಪದಲ್ಲಿ ಮಾಡಿ ಅದಕ್ಕೆ 1 ಕೆಜಿಯಷ್ಟು ಜೈವಿಕ ಗೊಬ್ಬರವನ್ನು ಮಿಶ್ರ ಮಾಡಿ ಬೇರೆನ ಅದರಲ್ಲಿ ಅದ್ದಿ ನಾಟಿ ಮಾಡಿ 10-15 ನಿಮಿಷ ನೆರಳಲ್ಲಿ ಒಣಗಿಸಿ ಆಮೇಲೆ ನಾಟಿ ಮಾಡೋದ್ರಿಂದ ಅದು ನಿಧಾನವಾಗಿ ನಾವು ಏನು ಜೈವಿಕ ಗೊಬ್ಬರದ ಸೂಕ್ಷ್ಮಾಣು ಜೀವಿನ ಕೊಟ್ಟಿರ್ತೀವಿ ನಾವು ನಾಟಿ ಮಾಡಿದ ನಂತರ ಕ್ರಮೇಣ ಅದು ವೃದ್ಧಿ ಆಗುತ್ತೆ. ಅದೇ ರೀತಿ ಮಣ್ಣಿನ ಉಪಚಾರ, ಮಣ್ಣಿನ ಉಪಚಾರ ಅಂದ್ರೆ ಬಹುವಾರ್ಷಿಕ ಬೆಳೆಗಳ ಲೆಕ್ಕಾಚಾರಕ್ಕೆ ಬಂದ್ರೆ ತೋಟದ ಬೆಳೆಗಳಿರ್ಬೋದು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಈ ತರ ಬೆಳೆಗಳಿಗಾದ್ರೆ 20-25 ಹಾಗೆ 50 ಗ್ರಾಂ ವರೆಗೆ ಉಪಯೋಗಿಸ್ಬೋದು. ಎಷ್ಟು ವರ್ಷದ ತೋಟ ಅನ್ನೋದ್ರ ಮೇಲೆ ಪ್ರಮಾಣನ ನೀವು ನಿಗದಿ ಮಾಡ್ಕೋಬಹುದು. ಇದು ಅದಕ್ಕಿಂತ ಹೆಚ್ಚೆ ಬಳಸಿದ್ರು ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ನಮ್ಮ ಕೆಮಿಕಲ್ ಅಥವಾ ರಾಸಾಯನಿಕ ಗೊಬ್ಬರದಿಂದ ಏನು ಹೆಚ್ಚಾಗಿ ಬಳಸಿದ್ರೆ ಅದರಿಂದ ಹಾನಿ ಏನಾಗುತ್ತೆ ಗಿಡಕ್ಕೆ, ಆ ರೀತಿ ಜೈವಿಕ ಗೊಬ್ಬರದಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನ ಆದ್ರೆ ಬಳಸುವಾಗ ಒಂದು ಅಂಶ ನಾವು ಏನ್ ಗಮನಿಸಬೇಕು, ಜೈವಿಕ ಗೊಬ್ಬರ ಇರಲಿ ಜೈವಿಕ ನಿಯಂತ್ರಕ ಇರಲಿ ಅಂದ್ರೆ ಅದಕ್ಕೆ ಯಾವುದಾದ್ರು ಒಂದು ಸಾವಯವ ಗೊಬ್ಬರದ ಮಾಧ್ಯಮ ಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಇರಬಹುದು, ಎರೆಹುಳು ಗೊಬ್ಬರ ಇರಬಹುದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಬೇವಿನ ಹಿಂಡಿ, ಈ ತರ ಯಾವ್ದಾದ್ರು ಹೆಚ್ಚಿನ ಕಾಲನೇ ಬಿಟ್ರು ಅದು ನಾವು ಮೊಸರಿಗೆ ಹೇಗೆ ಹೆಪ್ಪ ಹಾಕಿ ಅದು ಪೂರ್ಣವಾಗಿ ಮೊಸರಾಗೋದಕ್ಕೆ ಹಾಲನ್ನ ಬಿಡ್ತೀವೋ ಹಾಗೆ ನಾವು ಎಷ್ಟು ಹೆಚ್ಚು ದಿನ ನಾವು ಇದನ್ನ ಬಿಡ್ತೀವೋ ಅದರ ಅಂಶ ಅಷ್ಟೇ ಹೆಚ್ಚಾಗಿ ಮಣ್ಣಿಗೆ ಸಹಕಾರಿಯಾಗುತ್ತೆ. ಹಾಗೇನೆ ಜೈವಿಕ ನಿಯಂತ್ರಕಗಳ ಕಾರ್ಯಕ್ಕೆ ಬಂದ್ರೆ ಮುಖ್ಯವಾಗಿ ನಮ್ಮಲ್ಲಿ ಟ್ರೈಕೋಡರ್ಮಾ ಮತ್ತೆ ಸ್ಯೂಡೋಮೋನಾಸ್ ಅನ್ನುವಂತ ಎರಡು ಜೈವಿಕ ನಿಯಂತ್ರಕಗಳನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಟ್ರೈಕೋಡರ್ಮಾ ಅನ್ನುವಂಥದ್ದು ಒಂದು ಶಿಲೀಂಧ್ರ, ಹಾಗೇನೆ ಸ್ಯೂಡೋಮೋನಾಸ್ ಅನ್ನುವಂಥದ್ದು ಒಂದು ಬ್ಯಾಕ್ಟೀರಿಯಾ. ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಅಂತ ಬರುವಂತ ಹಲವಾರು ರೋಗಗಳಿದಾವೆ. ಸೊರಗು ರೋಗ ಇರ್ಬೋದು, ಚಿಬ್ಬು ರೋಗ ಇರ್ಬೋದು, ಎಲೆ ಚುಕ್ಕೆ ರೋಗ ಇರ್ಬೋದು, ಹಾಗೆ ಸಸಿ ಮಡಿಗಳಲ್ಲಿ ಹಾಗೆ ದೊಡ್ಡ ಮರಗಳಲ್ಲಾದ್ರೂ ಕೊಳೆ ರೋಗ ಈ ತರ ರೋಗಗಳು ಬರುತ್ತೆ. ಎರಡು ಶಿಲೀಂಧ್ರ ಇರ್ಬೋದು ಬ್ಯಾಕ್ಟೀರಿಯಾ ಇರ್ಬೋದು ಎರಡರಿಂದ ಬರುವಂತ ರೋಗಗಳು ಸಹ ಒಂದೇ ರೀತಿಯ ಲಕ್ಷಣ ಹೊಂದಿರ್ತವೆ. ಸೊ ನಾವದು ತೋಟದಲ್ಲಿ ಹೋಗಿ ಪ್ರತ್ಯಕ್ಷವಾಗಿ ನೋಡಿದ್ರೆ ಶಿಲೀಂಧ್ರದಿಂದ ಬಂದಿರುವಂತ ಎಲೆ ಚುಕ್ಕೆ ರೋಗನ ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿರುವಂತ ಎಲೆ ಚುಕ್ಕೆ ರೋಗನ ಅಂತ ಅದೆರಡನ್ನು ವಿಂಗಡಣೆ ಮಾಡಿ ಅದಕ್ಕೆ ನಾವು ರಾಸಾಯನಿಕ ಬಳಸುವಾಗ ಅದನ್ನ ಗುರುತಿಸಿ ಬಳಸ್ತೀವಿ. ರಾಸಾಯನಿಕವನ್ನೇ ಪೂರ್ಣವಾಗಿ ಅವಲಂಬನೆಯಾಗಿ ಬಳಸೋ ಬದಲು ಅದರ ಬದಲಾಗಿ ಜೈವಿಕ ನಿಯಂತ್ರಕಗಳನ್ನ ಬಳಸಬಹುದು. ಶಿಲೀಂಧ್ರ ರೋಗಕ್ಕೆ ಟ್ರೈಕೋಡರ್ಮವನ್ನ, ಹಾಗೆ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗಕ್ಕೆ ಸ್ಯೂಡೋಮೋನಾಸ್ ಅನ್ನ ರೋಗ ನಿಯಂತ್ರಣಕ್ಕೆ ಬಳಸಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಅಂಶ ಗಮನಿಸಬೇಕಾಗಿರೋದು, ನಾನು ಈಗಾಗಲೇ ಹೇಳ್ದಾಗೆ ಯಾವ್ದಾದ್ರು ಸಾವಯವ ಗೊಬ್ಬರದ ಮಾಧ್ಯಮದಲ್ಲಿ ಬೆರಕೆ ಮಾಡಿ ಬಳಸಬೇಕಾಗುತ್ತೆ. ಹಾಗೆ ಇದನ್ನ ರೋಗ ಬರೋದಕ್ಕೆ ಮುಂಚೆನೆ ಮುಂಜಾಗ್ರತಾ ಕ್ರಮವಾಗಿ ಬಳಸಬೇಕು. ಅಂದ್ರೆ ಈಗಾಗಲೇ ಹೆಚ್ಚಿನ ರೋಗ ಇರುವಂತ ಪ್ರದೇಶದಲ್ಲಿ ಬಳಸಿದ್ರೆ ಹತೋಟಿ ಕಷ್ಟ ಸಾಧ್ಯ. ರಾಸಾಯನಿಕ ಸಿಂಪಡಣೆ ತರ ಇದು ಜೈವಿಕ ನಿಯಂತ್ರಕಗಳಿಂದ ತಕ್ಷಣಕ್ಕೆ ರೋಗನ ನಿಯಂತ್ರಣ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ರೋಗ ಬರುವ ಮೊದಲೇ ಬರದ ಹಾಗೆ ತಡಿಲಿಕ್ಕೆ ಮಡಿ ಮಾಡುವ ಮೊದಲೇ ಅಥವಾ ನೀವು ಉಳುಮೆ ಮಾಡಿ ನಾಟಿಗೆ ನೀವು ಏನು ಭೂಮಿನ ಸಿದ್ಧ ಮಾಡ್ತೀರಾ ಆಗ್ಲೇನೆ ಇದನ್ನ ಬಳಸಬೇಕಾಗುತ್ತೆ. ಜೈವಿಕ ನಿಯಂತ್ರಕಗಳಾದ ಟ್ರೈಕೋಡರ್ಮಾ ಸ್ಯೂಡೋಮೋನಾಸ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ರೋಗಕಾರಕ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಏನಿದಾವೆ ಅವುಗಳ ಸಂಖ್ಯೆ ಹೆಚ್ಚಿ ಅದರಿಂದ ರೋಗ ಬಂದು ಯಾವುದೇ ಸಸ್ಯಕ್ಕೆ ಅಥವಾ ಬೆಳೆಗೆ ಯಾವುದೇ ರೀತಿಯ ಸಮಸ್ಯೆ ಬರದೇ ಇರುವ ಹಾಗೆ ಅದು ಬೆಳೀಲಿಕ್ಕೆ ಬಿಡದೇನೆ ಅದರ ಸಂಖ್ಯೆ ವೃದ್ಧಿ ಆಗ್ಲಿಕ್ಕೆ ಬಿಡದೆ ಇವುಗಳ ಸಂಖ್ಯೆ ಹೆಚ್ಚು ಮಾಡಿಕೊಂಡು ಅದರಿಂದ ರೋಗವನ್ನು ತಡೆಗಟ್ಟುತ್ತವೆ. ಇದರಿಂದ ಕೇವಲ ರೋಗ ತಡೆಗಟ್ಟೋದು ಮಾತ್ರ ಅಲ್ಲ, ಈಗಾಗಲೇ ನಾನು ಜೈವಿಕ ಗೊಬ್ಬರಗಳ ವಿಚಾರದಲ್ಲಿ ಹೇಳ್ದಾಗೇನೆ ಇದರಿಂದ ಸಸ್ಯ ಅಥವಾ ಸಸ್ಯದ ಬೆಳವಣಿಗೆಗೆ ಸಹಾಯಕಾರಿಯಾಗುವಂತ ಅನೇಕ ಸಸ್ಯ ಪ್ರಚೋದಕಗಳಿರ್ಬೋದು, ಹಾಗೆ ಮಣ್ಣಿನ ಗುಣಾತ್ಮಕತೆ ಅಂದ್ರೆ ನೀರು ಇಂಗುವ ಗುಣ ಇರ್ಬೋದು, ಗಾಳಿ ಆಡುವ ಗುಣ ಸಹ ಹೆಚ್ಚಾಗುತ್ತೆ. ಅಲ್ಲದಲೇ ಮಣ್ಣಲ್ಲಿ ರೈತನ ಮಿತ್ರವಾದಂತ ಏನ್ ಕರಿತೀವಿ ನಾವು ಎರೆಹುಳುಗಳಿರ್ಬೋದು, ಹಾಗೆ ಪರಭಕ್ಷಕ ಕೀಟಗಳಿರ್ಬೋದು, ಇವುಗಳಿಗೂ ಸಹ ಯಾವುದೇ ರೀತಿ ತೊಂದರೆ ಆಗ್ದಲೆ ಪರಿಸರಕ್ಕೆ ಹಾನಿ ಮಾಡುವಂತ ಅಂಶವನ್ನ ತಡೆಗಟ್ಟಿ ಸಸ್ಯದ ಬೆಳವಣಿಗೆಗೆ ಹಾಗೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗ್ದಲೆ ಇರೋ ರೀತಿ ಇವುಗಳು ಬಹು ಪ್ರಯೋಜನಕಾರೇ ಆಗಿದೆ. ಈಗಾಗಲೇ ನಾನು ಜೈವಿಕ ಗೊಬ್ಬರಗಳ ವಿಚಾರದಲ್ಲಿ ಹೇಳ್ದಂಗೆ ಇದನ್ನು ಸಹ ಬೀಜೋಪಚಾರಕ್ಕೆ ಬಳಸ್ಬೋದು, ಹಾಗೇನೆ ನಾಟಿ ಮಾಡೋದಕ್ಕೆ ಮುಂಚೆ ಬಳಸ್ಬೋದು. ಅಲ್ಲದೆ ಕ್ಷೇತ್ರ ಬಳಕೆ ಅಂದ್ರೆ ನೇರವಾಗಿ ಸಸ್ಯಗಳಿಗೆ ಹಾಕ್ಬೋದು. ಇದು ಸಹ 30-50 ಗ್ರಾಂ ಪ್ರತಿ ಮರಕ್ಕೆ ಬಹುವಾರ್ಷಿಕ ಬೆಳೆಗಳಲ್ಲಿ ಬಳಸಬಹುದು. ಎಷ್ಟು ವರ್ಷದ ತೋಟಕ್ಕೆ ಅಥವಾ ಬೆಳೆಗೆ ನೀವು ಬಳಸ್ತೀರ ಅನ್ನೋದ್ರ ಮೇಲೆ ಎಷ್ಟು ಹಾಕ್ಬೇಕು ಅನ್ನೋದನ್ನ ಕೊಟ್ಟಿಗೆ ಗೊಬ್ಬರ ಅಥವಾ ಇನ್ ಯಾವ್ದಾದ್ರು ಸಾವಯವ ಗೊಬ್ಬರ ಜೊತೆ ಬೆರಕೆ ಮಾಡಿ ಬಳಸಬಹುದು. ಈ ನಿಮ್ ಮಾತು ಮುಗಿಸೋದಕ್ಕಿಂತ ಮುಂಚೆ ಕೊನೆ ಪ್ರಶ್ನೆ ಇದು, ನೀವು ಅನೇಕ ರೀತಿಯ ವಿಧಿವಿಧಾನಗಳು ಮತ್ತೆ ರೋಗ ಬರ್ತಕ್ಕಂತಹದ್ದು ಇದನ್ನೆಲ್ಲ ಹೇಳ್ತಾ ಹೋದ್ರಿ, ಒಬ್ಬ ರೈತ ಅಥವಾ ಹಲವಾರು ರೈತರು ಅವರು ಸ್ವಯಂ ಆಗಿ ಇದನ್ನೆಲ್ಲ ಆಚರಣೆ ಮಾಡ್ತಾ ಇರ್ತಾರೋ ಅಥವಾ ನೀವು ಹೇಳಿದ ಮೇಲೆ ಪ್ರಾರಂಭ ಮಾಡ್ತಾರೋ ಅಥವಾ ಅದಕ್ಕೆ ಒಂದು ಹೊಸ ಹೊಸ ರೋಗಗಳು ಬಂದಾಗ ನಿಮ್ಮನ್ನ ಸಂಪರ್ಕ ಮಾಡ್ತಾರೋ, ಹೇಗೆ ಇದು? ಈಗ ಪರಿಸ್ಥಿತಿ ಮೊದಲಿನ ಹಾಗೆ ಇಲ್ಲ. ಇದು ನಾವು ಇದರ ಉತ್ಪಾದನೆ ಪ್ರಾರಂಭ ಆದಾಗ ನಾವಾಗೆ ರೈತರ ಹತ್ರ ಹೋಗಿ ಅದರ ಪ್ರಾಮುಖ್ಯತೆ ಹೇಳಿ ಅವ್ರಿಗೆ ವಿವರಿಸಿ ಹೇಳ್ಬೇಕಾಗಿತ್ತು. ಆದ್ರೆ ಈಗ ನಾವು ಪ್ರತಿ ವರ್ಷಕ್ಕೆ 20-25 ಟನ್ ಅಷ್ಟು ಉತ್ಪಾದನೆ ಮಾಡ್ತಿದೀವಿ. ಅಂದ್ರೆ ರೈತರಿಗೆ ಅದ್ರ ಕುರಿತಾಗಿ ಜಾಗೃತಿ ಹೆಚ್ಚಾಗಿದೆ ಅಂತ ಹೇಳಿ, ಹಾಗೇನೆ ನಾವು ಸಹ ಯಾವುದೇ ತರಬೇತಿ ಕಾರ್ಯಕ್ರಮ ಇದ್ರು ಅವರಿಗೆ ನಾವು ಮನದಟ್ಟು ಮಾಡಿಕೊಡ್ಬೇಕು. ಬಳಸ್ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು, ಆದ್ರೆ ಯಾಕೆ ಬಳಸ್ಬೇಕು ಏನು ಅನ್ನೋದು ನಾನೀಗ ಏನು ಇಷ್ಟು ಹೊತ್ತು ವಿವರಣೆ ಕೊಟ್ಟೆ ಅದರ ಕುರಿತಾಗಿ ಅವರಿಗೆ ನಾವು ಸಾಕಷ್ಟು ಎಲ್ಲ ತರಬೇತಿ ಕಾರ್ಯಕ್ರಮಗಳಲ್ಲೂ ಒತ್ತು ಕೊಟ್ಟು ಹೇಳ್ತೀವಿ. ಅಲ್ದೇನೆ ಈಗಾಗಲೇ ರೈತರಿಗೆ ಇದರ ಕುರಿತಾಗಿ ಜಾಗೃತಿ ಹೆಚ್ಚಾಗಿರೋದ್ರಿಂದ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಪೇಜ್ ಒಂದಿದೆ ನಮ್ದು, ಹಾಗೇನೆ ನಮ್ಮ ದೂರವಾಣಿ ಸಂಖ್ಯೆಗಳು ಸಹ ಎಲ್ಲರಿಗೂ ಲಭ್ಯ ಇರುತ್ತೆ. ಅವರು ಫೋನ್ ಮೂಲಕ ನಮ್ಮನ್ನ ಕರೆ ಮಾಡಿ ಸಂಪರ್ಕಿಸಿ ಅದರ ಬಳಕೆ ಬಗ್ಗೆನೂ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ನಮ್ಮ ನಾವು ಯಾವುದೇ ತರಬೇತಿ ಇದ್ರು ಯಾವುದೇ ವಿಷಯ ಇದ್ರು ಅದರಲ್ಲಿ ಇದನ್ನ ಒಂದು ಭಾಗವಾಗಿ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಅವರಿಗೆ ಹೇಳ್ತೀವಿ. ಜೈವಿಕ ಗೊಬ್ಬರಗಳು ನಿಯಂತ್ರಕಗಳನ್ನ ಯಾಕೆ ಬಳಸ್ಬೇಕು, ಹೇಗೆ ಬಳಸ್ಬೇಕು ಅನ್ನೋದು. ಅಲ್ಲದೆ ನಮ್ಮ ಕೇಂದ್ರದಲ್ಲಿ ಬೇರೆ ಕಡೆಗಿಂತ ಕಡಿಮೆ ಬೆಲೆಯಲ್ಲಿ ಮತ್ತೆ ಒಳ್ಳೆ ಗುಣಮಟ್ಟದ ಉತ್ಪನ್ನ ನಾವು ಕೊಡ್ತಾ ಇರೋದ್ರಿಂದ ಹೆಚ್ಚು ಮಾರಾಟನೂ ಆಗ್ತಿದೆ, ಹಾಗೆ ಹೆಚ್ಚಾಗಿ ಜಾಗೃತಿನೂ ಹೆಚ್ಚಾಗ್ತಿದೆ ರೈತರಲ್ಲಿ ಇರ್ಬೋದು, ಹಾಗೆ ರೈತರ ಗುಂಪುಗಳಿರ್ಬೋದು. ರೈತ ಉತ್ಪಾದಕ ಸಂಸ್ಥೆಗಳು ಅಂತ ನೀವು ಕೇಳಿರ್ಬೋದು, ಅಂತ ರೈತ ಉತ್ಪಾದಕ ಸಂಸ್ಥೆಗಳು ಮ್ಯಾಮ್ಕೋ ಸ್ಕ್ಯಾಮ್ಕೋ ಇಂತ ಕಡೆಲೆಲ್ಲ ಹೋಗಿ ನಾವು ಇದ್ರ ಕುರಿತಾಗಿರುವಂತಹ ಕರಪತ್ರಗಳನ್ನ ಕೊಟ್ಟು ಅಲ್ಲಿ ಯಾವ್ದಾದ್ರು ತರಬೇತಿ ಕಾರ್ಯಕ್ರಮಗಳಿದ್ರೆ ಹಾಗೇನೆ ಕೃಷಿ ಇಲಾಖೆಗಳ ಜೊತೆ ಇರುವಂತಹ ತರಬೇತಿ ಕಾರ್ಯಕ್ರಮಗಳು ಎಲ್ಲಾ ಕಡೆ ಹೋಗಿ ನಾವು ಹೆಚ್ಚಾಗಿ ಜಾಗೃತಿನ ಮೂಡಿಸ್ತಿದೀವಿ. ಹಾಗೆ ಈಗ ಮೊದಲಿಗಿಂತನೂ ರೈತರೇ ಹೆಚ್ಚು ಜಾಗೃತಿ ಆಗಿದ್ದಾರೆ ಅಂತ ಹೇಳ್ಬೋದು ಈ ವಿಚಾರದಲ್ಲಿ. ಇದುವರೆಗೂ ಜೈವಿಕ ಗೊಬ್ಬರ ಮತ್ತು ನಿಯಂತ್ರಣಗಳ ಕುರಿತು ಮಾಹಿತಿ ನೀಡಿದವರು ಶಿವಮೊಗ್ಗದ ಜೈವಿಕ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕಿ ಡಾ ಆರೋಗ್ಯ ಮೇರಿ ಸುಪ್ರೀತಾ. ಇವರೊಂದಿಗೆ ಪಾಲ್ಗೊಂಡವರು ಶ್ರೀ ಎಂಎ ಸುದರ್ಶನ. ಇದೀಗ ಕೇಳಿ ಭದ್ರಾವತಿ ತಾಲೂಕು ಮಾಳೇನಹಳ್ಳಿಯ ಕಮಲಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ತುಲಾಗೆ ಸೊತ್ತಲ್ಲ ಸೋಪನ ಹೋಗಿ ಗದ್ದಲು ಕೊಡಪ್ಪ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಸುತ್ತಲ್ಲ ಸೋಪನ ಹೋಗಿ ಗದ್ದಲು ಕೊಡಪ್ಪ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಕೊಡಪನ ಕೊಡೆ ತಂದು ಗಂಡನ ಶ್ರೀಪಾದಯ ತಾಳುಗಳೇ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಗಿಂಡಿಯಾಗೆ ಪನ್ನೀರ ಗಂಡು ಪನ್ನೆ ಮಾಡಿದ್ದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಯಾಗೆ ಪನ್ನೀರು ತಗಂಡು ಕನ್ನೆ ಕೊಡಿಂದ ಬರುತ್ತ ಪೂಜೋ ಬಾರೆ ರಾಯರ ಕೆ ನಮಸ್ತು ಬಾರೆ ಬಾರೆ ರಾಯ ಪಾದ ಪೂಜು ಬಾರೆ ರಾಯ ಪಾದ ಕೆ ನಮಸ್ತು ಬಾರೆ ಇಂದ ಬರುತ್ತಾಳೆ ಎಲು ರಾಯ ಕಣ್ಣು ಬಿಡದಿರೋ ಯಾದೋರ ಪಾದ ಪೂಜು ಬಾರೆ ರಾಯ ಪಾದಕ್ಕೆ ನಮಸ್ತು ಬಾರೆ ಇಂದ ಬರುತ್ತಾಳೆ ಎಲು ರಾಯ ಕಣ್ಣ ಬಿಡದಿರೋ ಪಾದ ಪೂಜು ಬಾರೆ ರಾಯ ಪಾದಕ್ಕೆ ನಮಸ್ತು ಬಾರೆ ಬಾರೆ ರಾಯ ಪಾದಕ್ಕೆ ಪಾದ ಪೂಜು ಬಾರೆ ರಾಯ ಪಾದಕ್ಕೆ ನಮಸ್ತು ಬಾರೆ ಪೂಜು ಬಾರೆ ರಾಯ ಪಾದಕ್ಕೆ ನಮಸ್ತು ಬಾರೆ ತಿಂದ ತೇದ ಗಂಧದಿಂದ ತುಂಬೆ ಹೂವಿನ ಪಾದ ಪೂಜು ಬಾರೆ ರಾಯ ಪಾದಕ್ಕೆ ನಮಸ್ತು ಬಾರೆ ಬಾರೆ ರಾಯ ಪಾದಕ್ಕೆ ಪಾದ ಪೂಜು ಬಾರೆ ರಾಯ ಮನೆಯಿಂದ ಎಲೆ ನಾರಿ ಸತ್ತೈದ ತನ ಪಾಡ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಇನ್ನ ಕ್ರಮದಿಂದ ಎಲೆ ನಾರಿ ಮುತ್ತೈದ ತನ ಪಾಡ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಬಾರೆ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಹಾಗೆ ಸುತ್ತಲ್ಲ ಸೋಪನ ಒಕ್ಕಿ ಗದ್ದಲು ಸೇ ಪಾಡ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಹಾಗೆ ಸುತ್ತಲ್ಲ ಸೋಪನ ಒಕ್ಕಿ ಗದ್ದಲು ಸೇ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಬಾರೆ ರಾಯರ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಇಲ್ಲಿ ಪನ್ನೀರ ಹಿಡಕಂದು ಕನ್ನೆ ಕೋಳಿಂದ ಬರುತ್ತಾಳೆ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಹೇಗೆ ಪನ್ನೀರು ಹಿಡಕಂಡು ಕನ್ನೆ ಕೋಣಿಂದ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಪೂಜು ಬಾರೆ ರಾಯರ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಇಂದ ತೇಗ ಗಂಧದಿಂದ ನಿಂಬೆ ಹಣ್ಣಿನ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಇಂದ ತೇಗ ಗಂಧದಿಂದ ನಿಂಬೆ ಹಣ್ಣಿನ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಇಂದ ಕೆಲ ನಾರಿ ಗಂಡನ ಮುತ್ತೈದ ತನ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಪೂಜು ಬಾರೆ ರಾಯರ ಪಾದಕ್ಕೆ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಹಾಗೆ ನಿಮ್ಮ ಪರಾಳಿದರಲ್ಲಿ ರೊಕ್ಕಕ್ಕೆ ಸಂಪನ್ನರ ಮಗಳ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಹಾಗೆ ನಿಮ್ಮ ಪರಾಳಿದರಲ್ಲಿ ರೊಕ್ಕಕ್ಕೆ ಸಂಪನ್ನರ ಮಗಳ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ಬಾರೆ ರಾಯರ ಪಾದಕ್ಕೆ ಪಾದ ಪೂಜು ಬಾರೆ ರಾಯರ ಪಾದಕ್ಕೆ ನಮಸ್ತು ಬಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುತ್ತೈದ ತಾನಾ